ರಾಜ್ಯ ಅನುದಾನ ಕುರಿತು ಚರ್ಚೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಜ್ಯ ಪ್ರವಾಸ ಅಂತ್ಯ, ಇಂದು ಶೃಂಗೇರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅನುಸೂಚಿತ ಜಾತಿ ಪಂಗಡಗಳ ಶೈಕ್ಷಣಿಕ ಅಭಿವೃದ್ದಿಗೆ ಸರ್ಕಾರ ಬದ್ದ, ಸಚಿವ ಶ್ರೀರಾಮುಲು. ಕರಾವಳಿಯಲ್ಲಿ ಕೃಷಿ ಉತ್ತೇಜನ, ಉಡುಪಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಚರ್ಚೆ, ವಿ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಕೇಳಿದರೆ ಸಮಯ 6:50 ಆಗಲಿದೆ. ಕೇಳುಗರೆ, ಇನ್ನು ಮುಂದೆ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿದರೆ, ಕೊಡಗು ಜಿಲ್ಲೆಯಲ್ಲಿ ಹಂದಿ ಸಾಕಾಣಿಕೆಯನ್ನ ಅನೇಕರು ಕೈಗೊಂಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಹಂದಿಗಳನ್ನ ಸಾಕಿಕೊಂಡು ಅನುಭವಗಳನ್ನ ಪಡೆದುಕೊಂಡಿದ್ದಾರೆ. ಮನೆ ಬಳಕೆಗಾಗಿ ಬೇರೆಯವ್ರಿಗೆ ಕೊಡ್ಲಿಕ್ಕೂ 2-4 ಹಂದಿಗಳನ್ನ ಸಾಕಿರೋರು ಇದ್ದಾರೆ. ಇವತ್ತು ವಿರಾಜಪೇಟೆ ತಾಲೂಕು ಕಣ್ಣಂಗಾಲ ಗ್ರಾಮದ ವಿಎಸ್ ಸುಚಿತ್ರ ಸುರೇಂದ್ರ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಅವರು ಈ ನಿಟ್ಟಿನಲ್ಲಿ ಹೇಗೆ ಸಾಗಿದ್ದಾರೆ, ಕೃಷಿ ಜೊತೆಗೆ ಹಂದಿಗಳನ್ನು ಸಾಕೊಂಡು ಹೇಗೆ ಅವರ ಬದುಕನ್ನು ರೂಪಿಸಿಕೊಂಡಿದ್ದಾರೆ, ಏನೇನು ಸಮಸ್ಯೆಗಳು ಬರ್ತವೆ, ಹೇಗೆ ಸಾಕ್ಬೇಕನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಅಮ್ಮ. ನಮಸ್ತೆ. ನೀವು ಹುಟ್ಟಿ ಬೆಳೆದದ್ದು ಯಾವ ಊರಿನಲ್ಲಿ? ನಾನು ಹುಟ್ಟಿ ಬೆಳೆದಿದ್ದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕಿನಲ್ಲಿ. ಏನ್ ಓದಿದ್ರಿ? 10th ಓದಿದ್ದೀನಿ. ಈ ಕಡೆ ವಿರಾಜಪೇಟೆ ತಾಲೂಕು ಕಣ್ಣಂಗಾಲ ಗ್ರಾಮಕ್ಕೆ ಬಂದಿದ್ದು? ನನ್ನ ಮದುವೆ ಆಗಿ ಕಣ್ಣಂಗಾಲ ಗ್ರಾಮಕ್ಕೆ ನಾನು ಬಂದು 25 ವರ್ಷಗಳಾಯ್ತು. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ, ವಾತಾವರಣ ಕೃಷಿದು ಅಲ್ವಾ? ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸಗಳಿದ್ದಾವೆ ಸರ್. ಯಾಕೆಂದ್ರೆ ನಲ್ಲಿ ಭತ್ತದ ನಾಡು, ಹೌದು, ಭತ್ತ ಕಬ್ಬು ಬೆಳೆಯೋ ಮಧ್ಯದಲ್ಲಿ ಇದ್ದಿದ್ದು. ಇವಾಗ ಕೊಡಗಿಗೆ ಬಂದು ಕೊಡಗಲ್ಲಿ ಕಾಫಿ, ಪೆಪ್ಪರು, ಕಾವೇರಮ್ಮನ ಸ್ಥಳದಲ್ಲಿ ಅಂತ ಒಂದು ತುಂಬಾ ಕೃಷಿ ಚಟುವಟಿಕೆಯಲ್ಲಿ ಇಲ್ಲಿ ಹೆಚ್ಚಿನ ಮಹಿಳೆಯವರು ಹಂದಿ ಸಾಕಾಣಿಕೆ ಮಾಡೋದ್ರಲ್ಲಿ ಆಸಕ್ತಿ ಮಾಡ್ತಾರೆ. ನೀವು ಯಾವಾಗ ಶುರು ಮಾಡ್ಕೊಂಡ್ರಿ ಹಂದಿಗಳನ್ನ ಸಾಕೋದು? 2009 ಸ್ಟಾರ್ಟ್ ಮಾಡಿದ್ವಿ ಸರ್. ನಾನು ಮೊದಲಿಗೆ ಒಂದು ಹಂದಿನ ಸಾಕಿದ್ವಿ, ನಂತರ ಒಂದು ಗಂಡು ತಗೊಂಡು ಸಾಕಿದ್ವಿ, ಮತ್ತೆ ಒಂದು ಹೆಣ್ಣು ಒಂದು ಗಂಡು ತಗೊಂಡ್ವಿ. ಅದರಲ್ಲಿ 12 ಮರಿ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ತು. ಮತ್ತೆ ಮತ್ತೊಂದು ಗೂಡ್ ಮಾಡಿ ಇದನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಹಾಗೆ 2010 ನಮ್ಮ ಮಗನ ಅರಂಗಿ ಶಾಲೆಗೆ ಸೇರ್ಸ್ಲಿಕ್ಕೆ ಅಂತೇಳಿ ನಾವು ಹೋಗಿದ್ವಿ ಉದ್ದೇವಸ್ತರು. ಅಲ್ಲಿ ಸುಮಾರು ಜನ ರೋಡ್ ಸೈಡ್ ಅಂದಿ ಸಾಕೋರು ಅದೆಲ್ಲ ನೋಡಿದ್ವಿ. ಅವ್ರದೆಲ್ಲ ನೋಡ್ಬೇಕಾದ್ರೆ ನಾವು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಲಾಭದಾಯಕ ಇರ್ಬೋದು ಅಂತ ಹೇಳಿ ಅಲ್ಲೊಬ್ರು ಮುಂಚೆ ಫಾರ್ಮ್ ಮಾಡಿದ್ರು. ಅವ್ರು ಇವಾಗ ಇಲ್ಲ, ಅಲ್ಲಿ ಲೀಸಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ರು. ಫಸ್ಟ್ ನಾನು ಅವ್ರ ಹತ್ರ ಸಲಹೆ ತಗೊಂಡೆ ಹೇಗ್ ಮಾಡ್ಬೋದು ಏನು ಅಂತ ಹೇಳಿ. ಆಗ ಅವ್ರು ಹೇಳಿದ್ರು ನಾವು ಈಗ ಹೋಟೆಲ್ ಫುಡ್ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾ ಇದೀವಿ ಅಂತ. ಅವ್ರ ಹತ್ರ ನಾವು 25 ಪರ್ಚೇಸ್ ಮಾಡಿದ್ವಿ ಫಸ್ಟ್ ಗೆ. 25 ಪರ್ಚೇಸ್ ಮಾಡಿ ಮತ್ತೆ ನಾನು ಆ ಮರಿನ ದೊಡ್ಡದ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ನನ್ಗೊಂದು 200-250 ಮರಿಗಳು ಸತ್ತೋಗ್ಬಿಡ್ತು. ಆಗ ನಾವು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ತಗೊಂಡೆ ಕೈ ಹಾಕಿದ್ವು ಫೈನಾನ್ಸ್ ಅಲ್ಲಿ. ಅಂದ್ರೆ ನಮ್ಗೆ ತುಂಬಾ ಭಯನೂ ಆಯ್ತು. ಫಸ್ಟ್ ಟೈಮೇ ನಮ್ಗೆ ಮರಿ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ನಿಲ್ಸ್ಬಿಡದ ಇಂತ ಕೂತು ಇಬ್ರು ಮಾತಾಡ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಹೇಗಾಗುತ್ತೆ ಒಂದ್ಸರಿ ನೋಡೋಣ ಅಂತ ಹೇಳಿ ಕ್ರಾಸ್ ಮಾಡಿಸಿದ್ವಿ. ಅವಾಗ ದೇವ್ರ ದಯದಿಂದ ನಮ್ಗೆ 60 ಮರಿ ಸಿಕ್ತು. ಆ 60 ಮರಿ ಸಿಕ್ತಾಗ ನಾನು ಧರ್ಮಸ್ಥಳ ಸಂಘದಲ್ಲಿ ಮೆಂಬರ್ ಆಗಿದ್ದೆ. ಹಾಗಾಗಿ ಮಂಜುನಾಥ ಕಿಪ್ಪೆಯಿಂದ ಅಲ್ಲಿ ಒಂದು ಹಂದಿ ಸಾಕಣೆ ಟ್ರೈನಿಂಗ್ ಗೆ ಅಂತ ಹೇಳಿ ಕೆವಿಕೆ ಸುರೇಶ್ ಡಾಕ್ಟರ್ ಮತ್ತೆ ಕೃಷಿ ವಿಜ್ಞಾನಕ್ಕೆ ಅದರದಿಂದ ಪೇಪರ್ದು ಎಲ್ಲ ಮಾಹಿತಿ ಕೊಡುವಂತ ವೈದ್ಯರು ಬಂದಿದ್ರು. ಇಲ್ಲ ಟ್ರೈನಿಂಗ್ ಆಗಿ ಮುಗ್ದಂಗೆ ಇಲ್ಲಿ ಹಂದಿ ಸಾಕಿರೋರು ಎಷ್ಟು ಜನ ಇದ್ದೀರಾ ಕೈ ಎತ್ತಿ ಅಂದಾಗ ನಾನು ಅವ್ರ ಜೊತೆ ಹಂಚ್ಕೊಂಡೆ, ಈ ತರ ನಾನು ಫಾರಂ ಮಾಡಿದೀನಿ, ನನ್ನ ಹತ್ರ ಆಲ್ಮೋಸ್ಟ್ ಇಷ್ಟು ಮರಿ ಇದೆ, ಒಂದು ವಿಸಿಟ್ ಕೊಡ್ಬೋದ ಅಂತ ಅವ್ರನ್ನ ಕೇಳಿದಾಗ ಆ ಡಾಕ್ಟರ್ ಹಿಂದೆ ಮುಂದೆ ಯೋಚನೆ ಮಾಡದೆ ನಮ್ಮಲ್ಲಿ ಭೇಟಿ ಕೊಟ್ರು ನೋಡೋಣ ಅಂತ ಹೇಳಿ. ನಾವು ಅವಾಗ ಅಂತ ಹೇಳಿದ್ರೆ ನಾವೇ ಸಣ್ಣ ಸಣ್ಣದಾಗಿ ಇಟ್ಟಿಗೆ ಕಟ್ಕೊಂಡು ಮತ್ತೆ ಮಧ್ಯಕ್ಕೆ ಈ ಬಿದಿರನ್ನೆಲ್ಲ ಹಾಕಿ ಆ ತರ ನಮ್ ಕೈ ಕಸಬುನಲ್ಲೇ ನಾವು ಗೂಡನ್ನ ರಚನೆ ಮಾಡ್ಕೊಂಡಿದ್ವಿ. ಹಾಗೆ ಡಾಕ್ಟರ್ ನನಗೆ ಒಂದ್ ಸ್ವಲ್ಪ ಸಲಹೆ ಕೊಟ್ಟು, ಮೇಡಮ್ ಇದೊಂದು ತುಂಬಾ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮರಿ ಬರುತ್ತೆ ಅಂತ. ಹಾಗೆ ನೋಡಿ ಹೋಗಿ ಒಂದು ವಾರದಲ್ಲೇ ನನಗೆ ಒಂದು ಒಳ್ಳೆ ವಿಷಯ ತಿಳಿತು, ನಿಮ್ಮನ್ನ ಕೃಷಿ ಇದಕ್ಕೆ ಸೆಲೆಕ್ಟ್ ಮಾಡ್ಕೋತಿದೀವಿ ಮೇಡಮ್ ಅಂತ ಹೇಳಿದ್ರು. ನನ್ನನ್ನ ಕರ್ಸಿದ್ರು ಪೊನ್ನಂಪೇಟೆಗೆ, ಪೊನ್ನಂಪೇಟೆ ಕರ್ಸಿ ನನ್ನ ಹತ್ರ 40 ಮರಿಗಳಿಗೆ 90,000 ಡಿಡಿ ಕೊಟ್ಟು, ನನಗೆ ಫಸ್ಟ್ ಸಿಕ್ಕಿದ್ದು 90,000 ಡಿಡಿ ಪೊನ್ನಂಪೇಟೆ ಅರಣ್ಯ ಕಾಲೇಜಲ್ಲಿ. ಡಾಕ್ಟರ್ದು ಒಂದು ಮಾತ್ರ ನಂಬಿಕೆ ಮೇಲೆ ನನಗೆ 90,000 ಡಿಡಿ ಕೊಟ್ರು, ಮರಿನೂ ನೋಡಿರ್ಲಿಲ್ಲ ಅವರು. ಆಗ 2,400 ರೂಪಾಯಿ ಅಂತ ಮರಿಗಳನ್ನಲ್ಲಿಗೆ ನಾವು ತಪ್ಪಿಸ್ಕೊಟ್ವಿ, ನಾವೇ ತಗೊಂಡೋಗಿ ಬಡ ಅವ್ರಿಗೆ ಒಂದೊಂದು ಮರಿನ ಕೃಷಿ ಇದ್ರಿಂದ ಅವರು ಅಲ್ಲಿ ಕೊಡ್ತಾರೆ ಅಂತ ಹೇಳಿ ತಗೊಂಡೋದ್ರು. ಹಾಗೆ ಡಾಕ್ಟರ್ ನನಗೆ ಇನ್ನೊಂದು ಸಲಹೆ ಕೊಟ್ರು, ಹೆಚ್ಚು ಗೂಡೆಲ್ಲ ಮಾಡಿ ಮೇಡಮ್ ಅಂತೆಲ್ಲ ಹೇಳಿದ್ರು. ಹಾಗೆ ಗೂಡೆಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅನಿಸ್ತಾ ಬಂತು ಇದ್ರಲ್ಲಿ ಹೆಚ್ಚು ಲಾಭ, ಇದರಿಂದ ಹೆಚ್ಚು ಆದಾಯ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಜಾಸ್ತಿ ಜಾಸ್ತಿನೇ ಮಾಡ್ಕೊಂಡ್ ಬಂದ್ವಿ. ಮತ್ತೆ ಏರುಪೇರು ಇರುತ್ತೆ, ಸ್ವಲ್ಪ ಕಷ್ಟನೂ ಇರುತ್ತೆ, ಇದರಲ್ಲಿ ಲಾಭನೂ ಇರುತ್ತೆ, ಬಟ್ ಎರಡನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನನಗೆ 2010 ಡಿಡಿ ಸಿಕ್ತು, 2011 ತಾಲೂಕು ಮಟ್ಟದ ಅವಾರ್ಡ್ ಸಿಕ್ತು. ಮತ್ತೆ ನಾನು 25-150 ಅಂದಿವರೆಗೆ ಮಾಡಿದೀನಿ ಸರ್, ಈಗ ತೊಂದ್ರೆ ಇಲ್ಲ. ಈಗ ಜಿಲ್ಲಾ ಮಟ್ಟದ ಆಯ್ಕೆಯಾಗಿ ನನಗೊಂದು ಸಣ್ಣ ಕಿರುಕಾಣಿಕೆಯಾಗಿ 10,000 ಮತ್ತೆ ಅವಾರ್ಡ್ ಸಿಕ್ಕಿದೆ. ಹಾಗಾಗಿ ಈಗ ಕೊರೋನಾ ಆಗಿರೋದ್ರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಮರಿಗಳು ಬೇಡಿಕೆ ಇಲ್ಲದೆ ಕಡಿಮೆ ಆಗಿದೆ, ಮತ್ತೆ ನಮಗೆ ಸ್ವಲ್ಪ ಎಲ್ಲಾ ತರದಲ್ಲೂ ತೊಂದ್ರೆ ಆಗಿದೆ. ಬಟ್ ತೊಂದ್ರೆ ಆಗಿದೆ ಅಂತಾನು ನಮ್ಗೆ ಕೂರಕ್ ಆಗೋದಿಲ್ಲ, ಮುಂದೆ ಒಳ್ಳೇದಾಗ್ಬಹುದು ಅಂತ ಸಾಕ್ತಾ ಇದೀವಿ. ನಮ್ ಮಾತನ್ನ ಕೇಳಿದಂತ ಎಲ್ಲಾ ರೈತರು ಹಾಗೂ ರೇಡಿಯೋ ನೀವು ಕೇಳಿದಂತ ಅಧಿಕಾರಿಗಳ ಹತ್ರ ನನ್ನೊಂದು ವಿನಂತಿ, ಏನಪ್ಪಾ ಅಂತ ಹೇಳಿದ್ರೆ ಬೆಳೆಯ ರೈತರಿಗೆ ಸಪೋರ್ಟ್ ಆಗಿ ನಿಲ್ಲಿ, ನಮ್ಮಂತ ರೈತರನ್ನ ಎತ್ತಬೇಕು ಅಂತಂದ್ರೆ ನಿಮ್ಮಂತವ್ರ ಸಪೋರ್ಟ್ ನಮಗ್ ಬೇಕು. ಯಾರೇ ಒಂದು ಬ್ಯಾಂಕಿಗೆ ಬಂದು ನಾವ್ ಇಂತ ಕೃಷಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನಮಗೂ ಒಂದು ಸಾಲ ಸೌಲಭ್ಯಗಳನ್ನ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಸರ್. ಈಗ 2009 ಏನೇನು ಬಂಡವಾಳ ಇರ್ಲಿಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್, 2009 ಹೆಚ್ಚು ಬಂಡವಾಳ ಇರ್ಲಿಲ್ಲ ನಮ್ಗೆ. ಹೌದೌದು, ನೋಡ್ತಾ ನೋಡ್ತಾ ನೀವು ವಿಸ್ತರಿಸ್ಕೊಂತ ಹೋದ್ರಿ, ಆಮೇಲೆ ಅದಕ್ಕಾದ ಸಾಕಾಣಿಕೆ ಕಟ್ಟಡ ಮಾಡ್ಕೊಂಡ್ರಿ, ಮತ್ತು ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರಿ, ಈಗ ಸುಮಾರು ಹಣವನ್ನ ಹೂಡಿದಿರಿ. ಈ ಕೊರೋನಾದಿಂದ ವ್ಯತ್ಯಾಸ ಆಗಿದೆ. ಫಸ್ಟ್ ಹಳೆದು ಗೂಡಿಗೆನೆ ನಮ್ದು 4 ಆಗಿತ್ತು ಸರ್, ಇವಾಗ ಹೊಸ ಗೂಡು ಮಾಡಿರೋದ್ರಿಂದ 18 ಆಗಿದೆ. 18 ಗೂಡು ಆಗಿದೆ, 10-12 ಹತ್ರ ಹಂದಿಗಳು ಇದೆ, ಮ್ಯಾಕ್ಸಿಮಮ್ ಅಂದ್ರೆ ಈಗ 100 ಮರಿ ಇದೆ, 80 ದೊಡ್ಡದಿದೆ. ಬಟ್ ನನಗೆ ಸೇಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈ ಕೊರೋನಾ ಆಗಿರೋದ್ರಿಂದ. ಬಟ್ ನಂತರನೇ ಎಲ್ಲರೂ ಫಾರಂ ಇರೋರು ಆಗಿದಾರಲ್ವಾ, ನಮ್ಗೆ ಬಿಸ್ನೆಸ್ ಎಲ್ಲ ವರ್ಕ್ಔಟ್ ಆಗ್ಬಿಟ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್, ಎಲ್ಲಾ ಕಡೆ ಸ್ವಲ್ಪ ಬಿಡ್ತಾ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೀವು ಮರಿಗಳನ್ನ ಮಾರಾಟಕ್ಕೆ ಕೊಡುವಾಗ ಸಾಕ್ಲಿಕ್ಕೆ ಕೊಡ್ತೀರಾ ಅಥವಾ ಹಿಂಗೆ ಆಸಕ್ತರು ಮನೆ ಬಳಕೆ? ಸರ್ ಸಾಕ್ಲಿಕ್ಕೆ ಕೊಡೋದು. 30-40 ಮರಿ ಬಿಜಾಪುರ ಕೊಟ್ಟಿದ್ದೀನಿ, ಹುಬ್ಳಿ ಕೊಟ್ಟಿದ್ದೀನಿ, ದೊಡ್ಡಬಳ್ಳಾಪುರ ಕೊಟ್ಟಿದ್ದೀನಿ, ಎಂತ ತಳಿ ಮೂಡುಬಿದ್ರೆ ಕಡೆ ಹೋಗಿದೆ ಸರ್, ಮಂಡ್ಯ, ಕೇರ್ಪೇಟೆ, ಮೈಸೂರು, ಎಲ್ಲಾ ಕಡೆ ಆಲ್ಮೋಸ್ಟ್ ಹೋಗಿದೆ. ಚಿಕ್ಕಮಂಗ್ಳೂರ್ ಅಮರ್ ಡಿಸೋಜ್ ಅವ್ರ ಹತ್ರ ಒಂದ್ ಗಂಡ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದೆ. ಯಾವ ತಳಿಯನ್ನ ಸಾಕ್ತೀರಿ ತಾವು? ನಮ್ಮ ಹತ್ರ ಡ್ಯೂರಾಕ್, ಯಾರ್ಕ್ಷೈರ್ ಲ್ಯಾಂಡ್ ರೈಸ್ 3 ತಳಿಗಳಿದೆ ಸರ್. ಮಾಂಸಕ್ಕೂ ಕೊಡ್ತೀರಾ? ಮಾಂಸಕ್ಕೂ ಕೊಡ್ತಾ ಇದ್ವಿ ಸರ್, ಈಗ ಯಾಕೆಂತ ಹೇಳಿದ್ರೆ ಲೇಬರ್ ಚಾರ್ಜ್ ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಮದ್ವೆ ಆರ್ಡರ್ ಗಳೆಲ್ಲ ಕಮ್ಮಿ ಆಯ್ತಲ್ಲ, ಹಾಗಾಗಿ ಈಗ ಸ್ಟಾಪ್ ಮಾಡಿದೀವಿ ಎಲ್ಲ. ಈಗ ಮರಿಗಳು ಸೇಲ್ ಸರ್ ನಾವು, ಮಾಂಸಕ್ಕೆ ಅಂತ ಹೇಳಿದ್ರೆ ಫುಡ್ ಜಾಸ್ತಿ ಬೇಕು. 10-5 ಆದ್ರೆ ಮಾಂಸಕ್ಕೆ ಬಿಡ್ಬಹುದು, ಬಟ್ ನಮ್ದೆಲ್ಲ ಬ್ರೀಡಿಂಗ್ ಪರ್ಪಸ್ ಅಲ್ಲ, ಹಾಗಾಗಿ ನಮ್ಗೆ ಮಾಂಸಕ್ಕೆ ಈಗ ಯಾವ್ದು ಬೇಡಿಕೆ ಇಟ್ಕೊಳ್ತಾ ಇಲ್ಲ ಸರ್. ಎಷ್ಟು ವಯಸ್ಸಿನ ಮರಿಗಳನ್ನ ನೀವು ಮಾರಾಟ ಮಾಡ್ತೀರಿ? ನಾವು 2 ಮರಿ ಸರ್. 2 ಏನು ಬೆಲೆ ಹಾಲು ಇದೆ? ಯಾಕ್ಷೇರಿಗೆ 4, ಡಿವ್ರಾಕ್ಗೆ 4.5 ರೈತಲ್ಲಿ ಕೊಡ್ತಾ ಇದೀವಿ. ನೋಡ್ಕೊಳ್ಳಿಕ್ಕೆ ನೀವು ಮತ್ತೆ ನಿಮ್ಮ ಕುಟುಂಬದವ್ರು? 3 ಜನ ಇದೀವಿ ಸರ್, ಮಗ, ಹಸ್ಬೆಂಡ್, ನಾನಿದ್ದೀನಿ, ಈಗ ಒಬ್ರು ಲೇಬರ್ ಮಾಡ್ಕೊಂಡಿದೀವಿ. ಸ್ವಲ್ಪ ಫಾರಂ ದೂರ ಆಗಿದೆ, ಮುಂಚೆ ಇದ್ರೆ ನಾವೇ ಮೇಂಟೈನ್ ಮಾಡ್ತಾ ಇದ್ವಿ. ಈಗ ಒಬ್ರು ಲೇಬರ್ಸ್ ಇದ್ದಾರೆ ಆಲ್ಟಿಗೆ, ಮತ್ತೆ ಒಂದು ಜೀತೋ ಗಾಡಿ ಇಟ್ಕೊಂಡಿದೀವಿ. ಫುಡ್ ಮಡಿಕೇರಿ ಹಾಲ್ಜಿ ಕೌಂಟಿ ಇಂದ ಕಲೆಕ್ಟ್ ಮಾಡ್ತಾ ಇದೀವಿ, ಮತ್ತೆ ಸಿದ್ದಾಪುರ ಹೋಟೆಲ್ ಅಲ್ಲಿಂದ ಕಲೆಕ್ಟ್ ಮಾಡ್ತಾ ಇದೀವಿ. ಯಾವುದೇ ಕಸಬಿನಲ್ಲಿ ಬೆಳೆಯುವಾಗ ಕಷ್ಟಗಳು ಬರ್ತವೆ, ಶ್ರಮ ಹಾಕ್ಲೇಬೇಕು, ಕಸಬಿನಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ ಅಲ್ವಾ? ಸಮಸ್ಯೆ ಇದ್ದೇ ಇರುತ್ತೆ ಸರ್, ನಮ್ಗೆ ಸಮಸ್ಯೆ ಇರ್ಲಿಲ್ಲ, ಈ ಕೊರೋನಾ ಬಂದಿರೋದ್ರಿಂದ ಸಮಸ್ಯೆ ಬಂದಿದೆ ಸರ್. ಹೌದು ಹೌದು, ನಿಜ. ಸಾಧಾರಣ ಹಂದಿ ಸಾಕಾಣಿಕೆ ಅವ್ರಿಗೆ ಯಾರಿಗೂ ಸಮಸ್ಯೆ ಬರೋದಿಲ್ಲ, ಯಾಕೆಂದ್ರೆ ಕೊಡಗಲ್ಲಿ ಹುಟ್ಟು ಸಾವಿನವರೆಗೆ ಮಾಂಸನೇ ಬಳಕೆ ಆಗ್ತದೆ. ಇರುವಾಗ ಸಮಸ್ಯೆ ಬಂದಿರ್ಲಿಲ್ಲ ಇಲ್ಲಿವರೆಗೆ, ಬಟ್ ಈಗ ಪ್ರಪಂಚಕ್ಕೆ ಬಂದ್ಬಿಟ್ಟಿದೆಯಲ್ಲ ಸಮಸ್ಯೆ ಸರ್, ಅದರಿಂದ ಸ್ವಲ್ಪ ಜನರಿಗೆ ಸ್ವಲ್ಪ ಪೆಟ್ಟು ಆಗಿದೆ. ನಿಜ ನಿಜ. ನೀವು ಹೋಟೆಲ್ ಮತ್ತು ಕಲ್ಯಾಣ ಮಂಟಪಗಳ ವ್ಯರ್ಥ ಪದಾರ್ಥ ಅಲ್ದಲನೆ ಅದಕ್ಕಾದ ನಾವು ಸ್ವಲ್ಪ ಹೆಚ್ಚು ಯೂಸ್ ಮಾಡೋದು ಸರ್, ಯಾಕೆಂದ್ರೆ ಹೇಳಿದ್ರೆ ಈ ಬ್ರೀಡ್ ಹಂದಿಗಳಿಗೆ ಫೀಡ್ ತಗೊಳ್ತೀವಿ, ಮರಿಗಳಿಗೆ ಇದನ್ನ ಬಾಯ್ಲ್ ಮಾಡಿ ಇದನ್ನ ವೇಸ್ಟ್ ಕೊಡ್ತೀವಿ. ಈಗ ಹೋಟೆಲ್ ಕಲ್ಯಾಣ ಮಂಟಪಗಳದ್ದು ತಂದು ನೀವು ಅದನ್ನ ಮತ್ತೆ ಬೇಯಿಸಿ ಅದಕ್ಕೇನಾದ್ರೂ ಅದನ್ನ ಬೇಯಿಸಿ ಮತ್ತೆ ಕೊಡ್ಬೇಕು ಸರ್, ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಕೆಮಿಕಲ್ ಏನಾದ್ರು ಸೋಪ್ ಏನಾದ್ರು ಇರ್ತದಲ್ಲ ಈ ಫಂಕ್ಷನ್ ಗಳಲ್ಲಿ ಏನಾದ್ರು ತೊಳೆದು ಹಾಕೋದ್ರಿಂದ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಮರಿಗಳಿಗೆ ತೊಂದರೆ ಆಗಲ್ಲ ಅಂತ ಹೇಳಿ ಒಂದ್ಸರಿ ಬಿಸಿ ಮಾಡಿ ಹಾಕೋದು. ಮತ್ತೆ ಅದಕ್ಕಾದ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಆಹಾರವನ್ನು ಕೊಡ್ತೀರಿ ಮಾರ್ಕೆಟ್ ತಂದು? ಮತ್ತೆ ಸ್ವಚ್ಛವಾಗಿ ಇರ್ಬೇಕು ಸರ್, ಯಾಕೆಂದ್ರೆ ಗೂಡು ನೀಟ್ ಆಗಿರ್ಬೇಕು, ಕುಡಿಯಷ್ಟು ನೀರು ಶುದ್ಧವಾಗಿರ್ಬೇಕು, ಅದೆಲ್ಲ ಟ್ಯಾಪ್ ಸಿಸ್ಟಮ್ ಮಾಡಿದೀವಿ, ಮತ್ತೆ ಪೈಪ್ ಸಿಸ್ಟಮ್ ಅಲ್ಲೇ ತೊಳೆಯೋದಿಲ್ಲ, ಡೈಲಿ ಒಂದ್ಸರಿ ಕ್ಲೀನ್ ಮಾಡ್ಲೇಬೇಕು ಗೂಡೆಲ್ಲ, ವಾಶ್ ಮಾಡಿದ್ರೇನೆ ಅವು ಫ್ರೀ ಆಗಿ ಮಲಗಕ್ಕಾಗುತ್ತೆ. ನೀವು ತವ್ರ ಮನೆಯಲ್ಲಿ ಹಂದಿ ಸಾಕಿದ ಅನುಭವ ಇದೆಯಾ? ಇಲ್ಲ ಸರ್, ನಾನು ತವ್ರ ಮನೆಯಲ್ಲಿ ಈ ಸೈಡ್ ಹೆಂಗೋ ಗೊತ್ತಿಲ್ಲ, ನಮ್ಮ ಸೈಡ್ ಮಾತ್ರ ಹೆಣ್ಮಕ್ಳನ್ನ ಹೊರಗಡೆನೆ ಬಿಡ್ತಿರ್ಲಿಲ್ಲ. ನಾನು ಕೊಡಗಲೆ ಬಂದು ಹಂದಿ ನೋಡಿದ್ದು, ಹಂದಿನ ಸಾಕಿದ್ನು ಕೊಡಗಲೆ, ತಾಯಿ ಮನೆ ಅದ್ ಯಾವ್ದು ಇರ್ಲಿಲ್ಲ. ಮದ್ವೆ ಆಗಿ ಬಂದ 10 ವರ್ಷದ ಮೇಲೆ ಕೊಡಗಲೆ ನನ್ನ ಅನುಭವ ಎಲ್ಲ ಪಡ್ಕೊಂಡು. ತೋಟ ಗದ್ದೆ ಎಷ್ಟಿದೆ ತಮ್ದು? ನಮಗೆ ತೋಟ 2 ಎಕರೆ ಇದೆ ಸರ್, ಗದ್ದೆ 1/2 ಎಕರೆ ಇತ್ತು, ಇವಾಗ ಅಲ್ಲೇ ಫಾರ್ಮ್ ಮಾಡಿದೀವಿ ಈಗ 1/2 ಎಕರೆ ಫುಲ್ಲು, ಮತ್ತೆ ಒಂದು ಕೆರೆ ವಾಶ್ ಮಾಡಕ್ಕೆ ಮತ್ತೆ ರೇಸ್ ಹೋಗ್ಲಿಕ್ಕೆ ಎಲ್ಲ ಆಗಿ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಈಗ ಕಟ್ಟಡ ಮಾಡ್ಲಿಕ್ಕೆ ಮತ್ತೆ ಅದಕ್ಕೆ ಆದ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಬ್ಯಾಂಕ್ ನಿಂದ ಸಾಲವನ್ನು ತೆಗೆದುಕೊಂಡಿರಿ, ನಿಮ್ಮ ದುಡಿದ ಹಣವನ್ನು ಹಾಕಿದಿರಿ ಅಲ್ವಾ? ಅಂದ್ರೆ ನಾನು 2010ರಲ್ಲೇ ಲೋನ್ ಮಾಡ್ಕೊಂಡಿದ್ದೆ ಸರ್, ಹಾಗಾಗಿ ಅದ್ರು ಸ್ವಲ್ಪ ಪೆಂಡಿಂಗ್ ಇದೆ. ಈಗ ಹೊಸ ಬಿಲ್ಡಿಂಗ್ ಯಾವ ಲೋನ್ ಮಾಡ್ಕೊಂಡಿಲ್ಲ, ಕೈಯಲ್ಲಿದ್ದ ಹಣನೇ ಹಾಕಿದೀವಿ ಕೊರೋನಾದಿಂದ ಸ್ವಲ್ಪ. ಹಂದಿ ಸಾಕಾಣಿಕೆಯಲ್ಲಿ ಏನು ಮಾಡಬೇಕು ಏನ್ ಮಾಡಬಾರದು ನಿಮ್ಮ ಅನುಭವಗಳನ್ನ ಹೇಳ್ಬೋದಾ? ಹಂದಿ ಸಾಕಾಣಿಕೆಯಲ್ಲಿ ಲಾಭ ಹೆಚ್ಚು ಇದೆ, ಸಾಕ್ಬೇಕು ಸಾಕ್ಬಹುದು, ಯಾಕೆಂತ ಹೇಳಿದ್ರೆ ಇದು ಸುಲಭವಾದ ಕೆಲಸ, ಸಾಕುವಂತ ಉದ್ದೇಶ ಇರೋರಿಗೆ ಜಾಗ ಇರಲ್ಲ ಸರ್, ಈಗ ಜಾಗ ಇರೋರಿಗೆ ಸಾಕ್ಬೇಕು ಅನ್ನೋ ಉದ್ದೇಶ ಇರಲ್ಲ, ಸಾಕೋರಿಗೆ ಜಾಗ ಇರಲ್ಲ, ಆತರ ಪ್ರಾಬ್ಲಮ್ ಇರ್ತದೆ. ಹೌದು, ಹಂದಿಗೆ ಹೆಚ್ಚಿನಂಶ ಬೇಡಿಕೆ ಇರೋದು, ಹೆಚ್ಚು ಜನ ಬರ್ತಾ ಇರೋದು ಹಂದಿ ಸಾಕಾಣಿಕೆಗೆ ಜಾಸ್ತಿ. ನಾನ್ ನೋಡ್ತಾ ಇರೋದು ಯೂಟ್ಯೂಬ್ ಅಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ಹೆಚ್ಚು ಮಕ್ಕಳೆಲ್ಲ ಹಂದಿ ಸಾಕ್ಬೇಕು ಅನ್ನೋಕೆ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಿದ್ದಾರೆ, ನಾನು ಹೆಚ್ಚು ಟ್ರೈನಿಂಗ್ ಅವರಿಗೆ ಜಾಸ್ತಿ ಕೊಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಗಳೇ ಜಾಸ್ತಿ ನಮ್ಮ ಹತ್ರ ಮರಿಗೆ ಬಂದಿರೋರು. ನಮ್ಮ ಕೊಡಗಿನಲ್ಲೇ ಒಂದು 6-7 ಜನ ಈಗ ಹೊಸದಾಗಿ ಫಾರಂ ಮಾಡಿದ್ದಾರೆ, ಹೊಸದಾಗಿ ನನ್ನ ಹತ್ರ ಮರಿನೂ ತಗೊಂಡೋಗಿದ್ದಾರೆ, ಹಾಗಾಗಿ ಹೆಚ್ಚಿಗೆ ಬೆದಕ್ಕೆ ಇನ್ನೂ ಅಲ್ಲಿ ಆಗಿದ್ದಾರೆ ಸರ್ ಎಲ್ಲ. ಹೇಳಿ, ಈಗ ನಿಮ್ಮ ಅನುಭವದ ಪ್ರಕಾರ ಈಗ 2009ರಿಂದ ಹಂದಿ ಸಾಕಾಣಿಕೆಯಲ್ಲಿ ತೊಡಸ್ಕೊಂಡಿದಿರಲ್ಲ, ಹಂದಿಗಳನ್ನ ಸಾಕುವ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಏನ್ ಮಾಡಬಾರದು ಅವುಗಳಿಗೆ ಪೂರಕವಾಗಿ, ಅವುಗಳ ಆರೋಗ್ಯ ಅವುಗಳ ಸಂತಾನಾಭಿವೃದ್ಧಿ ಹೇಳಿದ್ರೆ ಸುಮಾರು ಮರಿಗಳು ಹೋಗ್ಬಿಟ್ಟು ಅಂತ ಯಾಕೆ ಹೋದ್ವು, ಮತ್ತೆ ನಂತರ ಯಾಕೆ ಹೇಗೆ ಉಳಿಸ್ಕೊಂಡ್ರೆ? ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅನುಭವ ಇರೋದಿಲ್ಲ, ಪ್ರೆಗ್ನೆನ್ಸಿ ಮಾಡಿದಾಗ ಎಷ್ಟು ಫುಡ್ ಕೊಡಬೇಕು, ಅದಕ್ಕೆ ಏನ್ ಮೆಡಿಸಿನ್ ಕೊಡಬೇಕು, ಅದನ್ನ ಯಾವ್ದನ್ನ ಜಾಗ್ರತೆ ನೋಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾ ಅನುಭವದಿಂದ ಗೊತ್ತಾಗ್ತದೆ. ಕೆಲವರಿಗೆ ಮರಿ ಮಾಡಿಸೋಕೆ ಕಷ್ಟ ಅನ್ಸೋರಿಗೆ ಮಾಂಸ ಮಾಡೋದು ಸುಲಭ ಇರುತ್ತೆ, ಅದನ್ನು ಮಾಡ್ಕೋಬಹುದು. ಮತ್ತು ಹಂದಿ ಕಟಿಂಗ್ಗೆ ಬೇಕಾದ್ರೆ ಬಿಡ್ಬೋದು, ಇಲ್ಲ ನಾನು ಮರಿ ಮಾಡಿಸಿ ಮರಿಲಿ ಲಾಭ ಕಾಣ್ತೀನಿ ಅನ್ನೋದಾದ್ರೆ ಮರಿನು ಮಾಡಿಸ್ಬೋದು. ಅದೇ ನಾವು ಸ್ಟಾರ್ಟಿಂಗ್ ಕ್ಲಾಸ್ ಮಾಡಿದಾಗ 1 ತಿಂಗಳು ಫುಡ್ ಜಾಸ್ತಿ ಕೊಟ್ಟಂಗೆ ಫುಡ್ ನ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ರೆ ಮರಿಗಳು ಹೆಚ್ಚು ಉಳಿತದೆ, ಮತ್ತೆ ಫೀಡ್ ಜಾಸ್ತಿ ಕೊಡ್ಬೇಕಾಗ್ತದೆ. ಮನೆಯಲ್ಲಿ ಮಾಡುವಂತ ಫೀಡ್ ಗಿಂತನು ನಾವು ಹೊರಗಡೆ ಫೀಡ್ ತಂದು ಹಾಕೋದ್ರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತದೆ. ನಾವು ಮನೆಯಲ್ಲೇ ಮಾಡೋದು ಫೀಡ್ ಅಂತ ಹೇಳಿದ್ರೆ ಈ ಒಟ್ಟು ತೌಡು ನುಚ್ಚು ಬೇಯಿಸಿ ಗಂಜಿ ಹಾಕೋದು, ಅದ್ರ ಜೊತೆಗೆ ಒಂದು ಚೀಲ ಫೀಡ್ ನ ನಾವು ಆಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ರೆ ಮರಿ ಹಾಕಿದ ತಾಯಿಗೆ ಸ್ವಲ್ಪ ಹಾಲಿನಂಶ ಜಾಸ್ತಿ ಆಗುತ್ತೆ. ಹೋಟೆಲ್ ಕಲ್ಯಾಣ ಮಂಟಪದ್ದು ತಗೊಂಡ್ಬರ್ತೀರಲ್ಲ, ಅದ್ರ ಜೊತೆಗೆ ಸಿದ್ಧಪಡಿಸಿದ ಆಹಾರವನ್ನು ಕೊಡ್ತೀರಾ ಅಥವಾ ಪ್ರತ್ಯೇಕವಾಗಿ ಕೊಡ್ತೀರಾ? ಇಲ್ಲ ಇಲ್ಲ, ಶುದ್ಧ ಮಾಡಿ ಆಹಾರನ ಕೊಡೋದು ಸರ್. ನಾವು ಹೋಟೆಲ್ ಇಂದ ಕಲೆಕ್ಟ್ ಮಾಡ್ಕೋಬರೋದು ಅಂತ ಹೇಳಿದ್ರೆ, ಈ ತಾಯಿಯೊಂದಿಗೆ ಕೊಟ್ಟಿಲ್ಲ ಅಂದ್ರೆ ಈ ಮರಿ ಹಾಕಿ ಸೇಲಿಂಗ್ ಮರಿಗಳಿರ್ತದಲ್ಲ ಸರ್, ಅದಕ್ಕೆ ನಾವು ಹೆಚ್ಚು ಹೋಟೆಲ್ ಫುಡ್ ಕೊಡಬಹುದು. ಬೆಳೆಯೋ ಮರಿಗಳಿಗೆ ಫುಡ್ ಜಾಸ್ತಿ ಕೊಡ್ತೀವಿ, ತಾಯಿಯೊಂದಿಗೆ 1 ಕೆಜಿ ಫುಡ್ ಕೊಡ್ತೀವಿ ಅಷ್ಟೇ ನಾವು. ಆ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಂದಿ ಸಾಕೋರಿಗೆ ಅಂದ್ರೆ ಓರೋರ್ ಮೆಥಡ್ ಅದ ಅವ್ರದೇ ಒಂದು ಇದು ಬಂದ್ಬಿಡುತ್ತೆ ಸರ್. ನಾವು ಅಂದ್ರೆ ಒಂದೇ ಸರಿ ಫುಡ್ ಹಾಕೋದು, ಒಂದ್ ಸರಿ ಗೂಡ್ ಕ್ಲೀನ್ ಮಾಡೋದು, ಕೆಲವರು ಎರಡ್ ಸರಿ ಫುಡ್ ಕೊಡೋರು ಇರ್ತಾರೆ. ನನಗೆ ಗವರ್ಮೆಂಟ್ ಟ್ರೈನಿಂಗ್ ಅಲ್ಲಿ ಅಲ್ಲಿ ಫೀಡ್ ಹಾಕೋದು ಒಂದು ಕೆಜಿನೇ. ಗವರ್ಮೆಂಟ್ಗೂ ನಾವು ಓನ್ ಆಗಿ ಮಾಡೋರ್ಗೂ ತುಂಬಾ ಡಿಫ್ರೆಂಟ್ ಇದೆ. ಯಾಕೆಂದ್ರೆ ಫೀಡೆಲ್ಲೇ ನಾವು ಮೇಂಟೈನ್ ಮಾಡ್ತೀವಿ ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಹೋಟೆಲ್ ಕಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಆತರ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ. ನಾವು ತಿನ್ನೋದು ಒಳ್ಳೆ ತರಕಾರಿ ಹೋಟೆಲ್ದು ಅದೇ ತಾನೇ ವೇಸ್ಟ್ ಆಗಿ ಬರೋದು. ಹೌದು, ನಿಜ. ಹಾಗಾಗಿ ಹೆಚ್ಚು ಲಾಭ ಇರೋದು ಅದ್ರಿಂದ ಅನ್ಕೊಳ್ತೀವಿ ನಾವು. ನೀವು ಸಾಮಾನ್ಯವಾಗಿ ಆಹಾರವನ್ನ ಯಾವ ಹೊತ್ತಿನಲ್ಲಿ ಕೊಡ್ತೀರಿ? ನಾವು ಯಾವ ತರ ಕೊಡ್ಬೋದು ಅಂತ ಹೇಳಿ ಅದು ಅವ್ರವ್ರ ಟೈಮ್ಗೆ ಅವ್ರವ್ರೇ ಫಿಕ್ಸ್ ಮಾಡ್ಕೋಬಹುದು ಸರ್. ಯಾಕೆಂತ ಹೇಳಿದ್ರೆ ಕೆಲವರು ಎಲ್ಲಾದ್ರೂ ಹೊರಗಡೆ ಡ್ಯೂಟಿಗೆ ಹೋಗೋರಾಗ್ಲಿ ಇಲ್ಲ ಒಂದು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರಾದ್ರೆ ಬೆಳಿಗ್ಗೆ 8 ಗಂಟೆ ಕೊಟ್ರು ಪ್ರಾಬ್ಲಮ್ ಇಲ್ಲ. ಬಟ್ ನಮಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಜಾವ ಟೈಮ್ ಆಗಲ್ಲ ಸರ್, ನಮಗೆ ಆಗೋದೇ ಮಧ್ಯಾಹ್ನ ಟೈಮ್. ಯಾಕೆಂದ್ರೆ ಫುಡ್ ಕಲೆಕ್ಟ್ ಹೋಗಿ ಬರೋದೇ ನಮಗೆ 1 ಗಂಟೆ ಆಗ್ಬಿಡುತ್ತೆ. 2 ಗಂಟೆ ಫುಡ್ ಹಾಕ್ತಿವಿ, 4:30-5 ಗಂಟೆಗೆ ಗೂಡ್ ವಾಶ್ ಮಾಡ್ಬಿಡ್ತೀವಿ. ಇನ್ನು ನಾಳೆ ಬೆಳಿಗ್ಗೆನೆ ಸರ್. ಮತ್ತೆ ಕುಡಿಯಕ್ ನೀರು ಎನಿ ಟೈಮ್ ಇದ್ದೇ ಇರುತ್ತಲ್ಲ. ಮತ್ತೆ ನಾವು ಬೆಳಿಗ್ಗೆ ಸಾಯಂಕಾಲ ಗೂಡಲ್ಲಿ ಒಂದೇ ಒಂದು ವಿಸಿಟ್ ಕೊಡ್ತಾ ಇರ್ತೀವಿ. ಮರಿಗಳು ಹಾಕೋ ಟೈಮ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಸರಿನೇ, ಸರಿನೇ. ನಾವು ರೂಢಿ ಮಾಡಿದಂಗೆ ಅಲ್ವಾ? ಅದೇ ನಾವು ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ. ಹೌದು. ಹಂದಿಗೆ ಅಂತ ಹೇಳಿದ್ರೆ 3 ಟೈಮ್ ಫುಡ್ ಬೇಕು ಅಂತ ಏನಿಲ್ಲ ಸರ್, 1 ಟೈಮ್ ಫುಡ್ ಕೊಟ್ರು ಸಾಕು ಅದಕ್ಕೆ. ಸರಿನೇ, ಸರಿನೇ. ಮತ್ತೆ ಹುಲ್ಲು ಏನಾದ್ರೂ ಬೇರೆ ತರಕಾರಿ ವ್ಯರ್ಥ ಪದಾರ್ಥ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈ ಕುಂಬಳಕಾಯಿ ಎಲ್ಲ ಹಾಕ್ತಾರೆ. ಕುಂಬಳಕಾಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ ಯಾವ್ಯಾವ್ದವ್ರಿಗೆ ಸಿಗುತ್ತೆ ಅನುಕೂಲ ತಕ್ಕಾಗಿ ಅದನ್ನೆಲ್ಲ ಮಾಡ್ಕೋಬಹುದು ಸರ್. ಯಾಕೆಂದ್ರೆ ಕೊಡಗಲ್ಲಿ ನಮ್ಗೆ ಯಾವ್ದು ಕಮ್ಮಿ ಬೆಲೆ ಸಿಗಲ್ಲ. ಸಿಗ್ಬೇಕು ಅಂದ್ರೆ ಏನಿದ್ರು ನಾವು ಗೇಟ್ ದಾಟಿಯೇ ಹೋಗ್ಬೇಕು, ಪಿರಿಯಾಪಟ್ಟಣ ಮೈಸೂರು ಸೈಡೇ ಹೋಗ್ಬೇಕು. ಯಾವ್ದೇ ತರಕಾರಿ ಸಿಗ್ಲಿ, ಕುಂಬಳಕಾಯಿ ಆಗ್ಲಿ, ಯಾವ್ದೇ ಆದ್ರು ನಮ್ಗೆ ಹೊರಗಡೆಯಿಂದಾನೆ ತರಬೇಕು. ಎಲ್ಲಕ್ಕಿಂತ ಉತ್ತಮ ನಮ್ಮಿಂದ ಅಕ್ಕಪಕ್ಕದ ಹೋಟೆಲ್ಗಳು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಇನ್ನೊಂದು ಡಸ್ಟ್ಬಿನ್ ಇಟ್ಕೊಂಡು ನಮ್ಮಿಲ್ಲೇ ಕಲೆಕ್ಟ್ ಮಾಡ್ಕೊಂಡು ಸಿಗುವಂತ ತರಕಾರಿ ವೇಸ್ಟ್ ಅನ್ನು ಡೈರೆಕ್ಟ್ ಆಗಿ ಕೊಡಲ್ಲ. ಅದನ್ನ ಒಂದ್ಸರಿ ಬಿಸಿ ಮಾಡಿ ಕೊಟ್ರೆ ಶೀತ ಆಗಲ್ಲ ಅಂಗಡಿಗಳಿಗೆ. ಯಾಕೆಂದ್ರೆ ಎಲ್ಲದಕ್ಕೂ ಈಗ ಸ್ಪ್ರೇ ಮಾಡ್ತಾರಲ್ಲ ಸರ್, ಅದರಲ್ಲೂ ಕ್ಯಾಬೇಜ್ ಅಂತೂ ನಾವು ಹಾಕೋದೇ ಇಲ್ಲ. ಈ ಹೂಕೋಸದ ಎಲೆಗಳೆಲ್ಲ ಬಿಸಾಡ್ತಾರಲ್ಲ, ಅದನ್ನಂತೂ ಹಾಕ್ಬೇಕಾದ್ರೆ ಎಚ್ಚರ ಒಂದವಾಗ ಹಾಕ್ಬೇಕು. ಯಾಕೆಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅಂಗಿಗಳಿಗೆಲ್ಲ ಅದು ಕೊಟ್ರೆ ಅಭಾಷಣ ಆಗ್ಬಿಡುತ್ತೆ. ಯಾಕೆಂದ್ರೆ ಅದು ತುಂಬಾ ಮದ್ದು ಸ್ಪ್ರೇಗಳು ಮಾಡಿರ್ತಾರೆ, ಅದು ತೊಳಿದೇ ನಾವು ಬೇಯಿಸದೆ ಕೊಟ್ರೆ ಹಂದಿಗೆ ಎಫೆಕ್ಟ್ ಆಗ್ತದೆ. ನಿಮ್ಮ ತೋಟದಲ್ಲಿ ಹಂದಿಗಳಿಗೆ ಪೂರ್ವಕವಾಗಿ ಏನಾದ್ರು ಬೆಳ್ಕೊಂತೀರಾ? ನಮ್ಮಲ್ಲಿ ಅದೇ ಸೀಮೆ ಹುಲ್ಲು ಒಂದ್ ಸ್ವಲ್ಪ ಹಾಕೊಂಡಿದ್ವಿ ಸರ್. ಮತ್ತೆ ಅದ್ರಲ್ಲಿ ಒಂದು ಹುಳು ಬರುತ್ತಂತೆ, ಹಸೂರು ಹುಳ ಅಂತ ಹೇಳಿ ಒಂದ್ಸರಿ ಕಬ್ಬದಂದಿಗೆ ಹಾಕ್ಬಿಟ್ಟು ಅಂದಿ 2 ದಿನ ಊಟನೆ ಮಾಡಿರ್ಲಿಲ್ಲ. ಅದೊಂದು ಹುಳ ಇರುತ್ತೆ ಅದ್ರಲ್ಲಿ, ಅದನ್ನ ತಿಂದ್ರೆ ಅದಕ್ಕೆ ಜೀರ್ಣ ಆಗಲ್ಲ. ಮತ್ತೆ ನಾವು ಅಂತದೆಲ್ಲ ಕೊಡಕ್ಕೆ ಹೋಗಲ್ಲ, ಯಾಕೆಂದ್ರೆ ನಮ್ ಕೊಡಗಲ್ಲಿ ಕೋಲ್ಡ್ ವೆದರ್ ಇರೋದ್ರಿಂದ ಆ ತರದೆಲ್ಲ ನಾವು ಕೊಡಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ತರೋ ಫುಡ್ ನಾವ್ ಇಟ್ಕೊಂಡಿರೋ ಫ್ರೀಡಮ್ ಮೇಂಟೈನ್ ಆಗುತ್ತೆ. ಹಾಗಾಗಿ ನಾವು ಆ ತರದಕ್ಕೆಲ್ಲ ಯಾವ್ದಕ್ಕೂ ಗಮನ ಕೊಡೋದಿಲ್ಲ ಜಾಸ್ತಿ. ಏನೇ ಇದ್ರು ತಂದದ್ದನ್ನ ನೀವು ಒಂದ್ಸರಿ ಬೇಯಿಸಿ ಕೊಡೋದು? ಒಂದ್ಸರಿ ಬೇಯಿಸಿ ಕೊಡೋದು. ಹಸಿ ತರಕಾರಿಗಳೆಲ್ಲ ಹಾಕ್ಬಿಟ್ಟಿರ್ತಾರಲ್ಲ. ಹೌದು. ಮತ್ತೆ ಸಿದ್ಧಪಡಿಸಿದ ಹಂದಿ ಆಹಾರವನ್ನ ಮಧ್ಯಾಹ್ನದ ಹೊತ್ತಿನಲ್ಲೇ ಕೊಟ್ಬಿಡ್ತೀರಿ ಅಲ್ವಾ? ಮಧ್ಯಾಹ್ನ ಟೈಮ್ ಅಲ್ಲಿ ಕೊಡ್ತೀವಿ. ಈ ಬೇಯಿಸಿದ ಆಹಾರ ಜೊತೆಗೆ ಅದನ್ನು ಸೇರಿಸ್ಬಿಡ್ತೀರಾ ಅಥವಾ ಅದನ್ನು ಪ್ರತ್ಯೇಕವಾಗಿ ಕೊಡ್ತೀರಾ? ಇಲ್ಲ ಸರ್, ಇವತ್ತು ನಾವು ಬೇಯಿಸಿ ಇಟ್ಕೊಂಡ್ರು ನಾಳೆ ಬೆಳಿಗ್ಗೆ ಕೊಡೋದು ಅದನ್ನ. ಓಹೋ. ಇವಾಗ ತರೋ ಫುಡ್ ನ ಸಂಜೆ ಮೇಲೆ ಎಲ್ಲ ಬೇಯಿಸಿ ಇಡ್ತೀವಿ. ಸರಿನೇ. ಅದನ್ನ ನಾಳೆ ಮಧ್ಯಾಹ್ನ ಅದನ್ನ ಕೊಡ್ತೀವಿ. ಓಹೋ. ಆಗನೇ ಬೇಯಿಸಿ ಆಗನೇ ಕೊಡಕ್ಕಾಗಲ್ಲ, ಇರುತ್ತಲ್ಲ. ಅವತ್ತೇ ಬೇಯಿಸಿ ಅವತ್ತೇ ಕೊಡಲ್ಲ. ಅವತ್ತೇ ಬೇಯಿಸಿ ಅವತ್ತೇ ಕೊಡಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದೊಂದೇ ಎರಡಂದಿ ಆದ್ರೆ ಮಾಡ್ಬೋದು. ಬಟ್ ಇಷ್ಟಂದಿಗಳಿಗೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಬಿಸಿ ಇರುತ್ತೆ. ಹಾಗೆ ಅದು ಒಂದಿನ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಂಡಿದ್ದೀರಿ ಅಲ್ವಾ? ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು. ಇಲ್ಲಾಂದ್ರೆ ಈ ಆಯಿಲ್ ಡ್ರಮ್ಗಳು ಸಿಗ್ತಾ ಇದಾವೆ ಈಗ. ಆಯಿಲ್ ಡ್ರಮ್ಗಳನ್ನ ಓಪನ್ ಮಾಡಿ ಈಗ ಮೂರು ಒಲೆ ಹಾಕಿ ಮೂರು ಕಡೆ ಇಟ್ಕೊಂಡಿದೀವಿ ಸರ್. ಒಂದ್ರಲ್ಲಿ ಆಗಲ್ಲ ಅದು ಬೇಯಿಸಲಿಕ್ಕೆ. ಸಿಲ್ವರ್ ಪಾತ್ರೆಗಳಿಗೆ ಈಗ 50,000-40,000 ಕೊಟ್ಟೆಲ್ಲ ಪಾತ್ರೆದೇ ದುಡ್ಡು ಸುಮಾರು ಹೋಗ್ಬಿಟ್ಟಿದೆ. ಒಂದ್ ತಿಂಗಳಲ್ಲೇ ತೂತಾಗ್ಬಿಡುತ್ತೆ ಪಾತ್ರೆಗಳು. ಹೌದಾ? ಅದಕ್ಕಿನ್ನ ಇದ್ದೇ ಬೆಸ್ಟ್. ಅದೇ ರೆಡಿನು ಮಾಡ್ಕೋಬಹುದು, ವರ್ಕ್ಶಾಪ್ ಕೊಡ್ತಾರೆ ಅದೇ ತರ ಮಾಡಿ ಕೊಡ್ತಾರೆ. ಅದಕ್ಕಿಂತ ಇದೇ ತಗೊಂಡ್ ಬಂದು ಇದನ್ನೇ ರೆಡಿ ಮಾಡ್ಕೊಂಡ್ರೆ ಒಳ್ಳೆ. ಆಯಿಲ್ ಡ್ರಮ್ಗಳು ಬಾಳಿಕೆ ಬರ್ತವೆ? ಬಾಳಿಕೆ ಬರ್ತದೆ, ಅದು 1 ತಿಂಗಳು 1.5 ತಿಂಗಳೆಲ್ಲ ಬರ್ತದೆ, ಏನ್ ತೊಂದ್ರೆ ಇಲ್ಲ. ಸರಿನೇ. ಯಾವ ರೀತಿ ಹಂದಿ ಸಾಕಾಣಿಕೆ ಜಾಸ್ತಿ ಬೇಯಿಸೋದು ಏನ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಪಾತ್ರೆನು ಅಲ್ವಾ. ಈಗ ಕೆಲವ್ರು ಮಾಡ್ಕೋತಾ ಇದಾರೆ ಜೋಳ ಅಕ್ಕಿ ಮತ್ತೆ ಮಿಲ್ಲರ್ ಮಿಕ್ಸರ್ ಮತ್ತೆ ಸೋಯಾಬೀನ್ ಅದೆಲ್ಲ ಹಾಕಿ ಸ್ವಂತ ಉದ್ಯಮ ಮಾಡ್ಕೊಂಡು ಮಾಡೋದು ಮಾಡ್ಬೋದು. ಯಾವ್ದಕ್ಕೂ ದುಡ್ಡು ಬೇಕು ಸರ್. ನೋಡಿ, ನೀವು ನಿಮ್ಮ ಯಜಮಾನರು ನಿಮ್ಮ ಮಗ ಮೂವರು ಸೇರಿಕೊಂಡು ಇನ್ನೊಬ್ಬ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಈಗ 100ಕ್ಕೂ ಹೆಚ್ಚು ಹಂದಿಗಳನ್ನ ಇಟ್ಕೊಂಡಿದ್ದೀರಿ ಅಲ್ವಾ? ಮೂರ್ನಾಲ್ಕು ಜನಗಳು ಅದರ ಕೆಲಸಕ್ಕಾಗಿ ಬೇಕಾಗ್ತದೆ. ಬೇಕಾಗ್ತದೆ ಸರ್, ಯಾಕೆಂತ ಹೇಳಿದ್ರೆ ನೋಡಿ, ಇವಾಗ ಅವರು ಫುಡ್ ತರಕ್ ಹೋದಾಗ ಅಲ್ಲಿ ಕೂಡಲೇ ಯಾರಾದ್ರೂ ಒಬ್ರು ಇರ್ಲೇಬೇಕು, ಅದು ಒಂದು ಮರ್ಯಾಕಿದೆ, ಅದನ್ನ ಜಾಗ್ರತೆ ಮಾಡ್ಕೋಬೇಕು. ಇನ್ನು ಕಾಯಿಲೆಗಳು ಸಮಸ್ಯೆಗಳು ನಿಮ್ಮಲ್ಲಿ ಸಾಮಾನ್ಯವಾಗಿ ಎಂತ ಬರ್ತವೆ? ಸಾಧಾರಣ ಕಾಯಿಲೆ ಬರುವಂತದ್ದು ಯಾಕೆ ಅಂತ ಹೇಳಿದ್ರೆ ಅದು ಹೊರಗಡೆ ಇರುತ್ತೆ ಸರ್, ಕಾಲ್ಬೈ ಜ್ವರ ಅಂತ ಹೇಳಿ ಡಾಕ್ಟರ್ಗಳು ಕಾಂಟ್ಯಾಕ್ಟ್ ಮಾಡಿದ್ರೆ ಡಾಕ್ಟರ್ಗಳು ಮಾಹಿತಿ ಕೊಡ್ತಾರೆ, ಅದ್ ಬೇಕು ಅಂದ್ರೆ ಮೆಡಿಸಿನ್ ಅವರು ಬಂದು ಮಾಡ್ತಾರೆ. ನಾವು ಅಂದ್ರೆ ಎಲ್ಲ ತಂದು ನಾವೇ ರೆಡಿ ಇಟ್ಕೊಂಡಿರ್ತೀವಿ. ಮಗನೇ ಎಲ್ಲ ಮಾಡ್ತಾನೆ, ಹುಟ್ಟಿದ ತಕ್ಷಣ ಮರಿಗಳಿಗೆಲ್ಲ ಐರನ್ ಇಂಜೆಕ್ಷನ್ ಮಾಡೋದು, ಮತ್ತೆ ಹಲ್ ಕಟ್ ಮಾಡೋದು, ಮತ್ತೆ ಬೀಜ ರಿಮೂವ್ ಮಾಡೋದು, ಎಲ್ಲ ಮಗನೇ ಮಾಡ್ಕೊಳ್ತಾನೆ. ಇವತ್ತು ಮಗ ಏನ್ ಓದಿದ್ದಾರೆ? ಮಗ ಡಿಪ್ಲೊಮಾ ಮಾಡಿದ್ರು. ಈಗ ಡಿಪ್ಲೊಮಾ ಮಾಡಿ ಎಷ್ಟು ವರ್ಷ ಆಯ್ತು? ಅವ್ನ್ ಡಿಪ್ಲೊಮಾ ಮಾಡಿ ಅಗ್ರಿಕಲ್ಚರ್ ಇದ್ರಲ್ಲಿ ಮಹಾರಾಷ್ಟ್ರದಲ್ಲಿದ್ದ, ಈಗ ರೀಸೆಂಟ್ ಆಗಿ ಅವನೊಂದು 2 ವರ್ಷ ಆಯ್ತು ಅಲ್ಲಿ ಬಿಟ್ಟು ಬಂದು, ಈಗ ಕೊರೋನಾ ಸ್ಟಾರ್ಟ್ ಆದಾಗ್ಲೇ ಇಲ್ಲೇ ಇದ್ದಾನೆ. ಈಗ ಇದೇ ಬಿಸ್ನೆಸ್ ನೇ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಹೇಳಿ ಇದಕ್ಕೆ ಇನ್ವಾಲ್ವ್ ಆಗಿದ್ದಾನೆ. ನಿಮ್ಮ ಅನುಭವದಂತೆ ಈಗ ಮೂರು ತಳಿಗಳನ್ನ ನೀವು ಸಾಕ್ತಾ ಇದ್ರಿ, ಮೂರೂ ಚೆನ್ನಾಗಿ ಹೊಂದ್ಕೊಳ್ತಾವ ಅಂತ ಹೇಳ್ತೀರಾ? ಹೊಂದ್ಕೊಳ್ತೇವೆ ಸರ್, ಏನ್ ತೊಂದ್ರೆ ಇಲ್ಲ. ಯಾವ್ದಕ್ಕೆ ಹೆಚ್ಚು ಬೇಡಿಕೆ ಇದೆ, ಮತ್ತೆ ಜನ ಯಾವ್ದನ್ನ ಇಷ್ಟಪಟ್ಟು ತೆಗೆದುಕೊಂಡು ಹೋಗ್ತಾರೆ ಸಾಕ್ಲಿಕ್ಕೆ ಮರಿಗಳನ್ನ? ನನ್ನ ಹತ್ರ ಜಾಸ್ತಿ ಲೈಕ್ ಮಾಡ್ತಾ ಇರೋದು ಡ್ಯೂರಾಕ್ಸ್. ನಮ್ಮ ಕೊಡಗಲ್ಲಿ ನನಗೆ ಬೇಡಿಕೆ ಇರೋದೇ ಹೆಚ್ಚು ಹೊರಗಡೆಯಿಂದ ಬರ್ತಾ ಇರೋದು ಡ್ಯೂರಾಕ್ ಹಾಸ್ಪಿಟ್ಗೆ. ಯಾಕಂತ ಹೇಳ್ತೀರಿ? ಡ್ಯೂರಾಕ್ ಅಲ್ಲಿ ಅಂದ್ರೆ ಒಂದು ಫ್ಲಾಟ್ ಇರೋದಿಲ್ಲ ಮಾಂಸದಲ್ಲಿ, ಎಲ್ಲ ಬರೀ ಕಂಡ ಮಾಂಸ, ಅದಕ್ಕೆ ಹೆಚ್ಚು ಅದ್ ಬೇಡಿಕೆ ಇದೆ. ಅಕ್ಷರಲ್ಲೂ ಫ್ಲಾಟ್ ಇರೋದಿಲ್ಲ, ಬಟ್ ಲಾರ್ಜ್ ವೆಹಿಕಲ್ ಅಲ್ಲಿ ಸ್ವಲ್ಪ ಮಿಕ್ ಕ್ರಾಸ್ ಮಾಡ್ಕೊಂಡ್ರೆ ಫ್ಲಾಟ್ ಜಾಸ್ತಿ ಇದೆ. ಮತ್ ಸಾಕೋದು ಡ್ಯೂರಾಕ್ ಸುಲಭನ ಅಕ್ಷರಿಗಿಂತ? ಅದೇ ಸರ್, ನಾವೆಲ್ಲ ಸಾಕೋದ್ರ ಮೇಲೆ ಡಿಪೆಂಡ್. ನನಗೆ ಮೂರು ನಾಲ್ಕು ತಳಿನೂ ಓಕೆ, ಲಾರ್ಜ್ ವೆಹಿಕಲ್ ಅಂತ ಹೇಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದೀವಿ ಲಾರ್ಜ್ ವೆಹಿಕಲ್ ಅಲ್ಲಿ ಅಂತ ಹೇಳಿದ್ರೆ ಫ್ಲಾಟ್ ಜಾಸ್ತಿ ಅಂತ ಹೇಳಿ ನಾವು ಅದನ್ನ ಸಾಕ್ತಾ ಇಲ್ಲ. ಹೊರಗಡೆ ಮಂಡ್ಯ ಸೈಡ್ ಆ ಸೈಡ್ ಎಲ್ಲ ಜಾಸ್ತಿ ಬರೋದೇ ಲಾರ್ಜ್ ವೈಟ್, ಅವ್ರಿಗೆ ಅಲ್ಲಿ ಇರೋದು ವೈಟ್ ಜಾಸ್ತಿ ಬೇಡಿಕೆ. ನಾವು ಇಲ್ಲಿ ಇರೋದು ಯಕ್ಷರಿಗೆ ಕ್ರಾಸ್ ಬ್ರೀಡ್ ಮಾಡ್ಕೊಂಡ್ರೆ ಬ್ಲಾಕ್ ಯಕ್ಷರು ವೈಟ್ ಮತ್ತೆ ಡ್ಯೂರಾಕ್ ಬರುತ್ತೆ, ಮತ್ತೆ ಮಾಂಸದಲ್ಲಿ ಜಿಟಿನಂಸ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಲೈಕ್ ಮಾಡ್ತಾರೆ. ಹೊರಗಡೆ ಕೇಳೋದೇ ನನ್ನ ಹತ್ರ ಡ್ಯೂರಾಕ್ ಜಾಸ್ತಿ. 2009 ನಿಧಾನಕ್ಕೆ ಬೆಳ್ಕಂತ ಬೆಳ್ಕಂತ ಬಂದಿದ್ರಿ, ಈಗ ಒಂದು ಹಂತ ತಲುಪಿದ್ರಿ. ಕೊರೋನಾದಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗಿದ್ದಾವೆ. ಬಂಡವಾಳ ಹೆಚ್ಚು ಹಾಕಿರೋದು ಒಂದು ರೀತಿಯಲ್ಲಿ ಕಸಿವಿಸಿ ಉಂಟು ಮಾಡಿರೋ ಬಂಡವಾಳ ನಮ್ಗೆ ರಿಟರ್ನ್ ಸಿಗ್ತಾ ಇಲ್ಲ. ಇವಾಗ ಕೋವಿಡ್ ಎಲ್ಲ ಮುಗಿದ ಮೇಲೆ ಮುಂದೆ ಒಳ್ಳೆ ದಿನಗಳು ಯಾವಾಗ ಬರ್ತದೆ ಅಂತ ಕಾಯ್ತಾ ಇದೀವಿ. ಸಹಜ, ಕೃಷಿಯಲ್ಲಿ ಮತ್ತು ಕೃಷಿ ಸಂಬಂಧಿ ವೃತ್ತಿಗಳಲ್ಲಿ ಏರುಪೇರುಗಳು ಕಾಣಿಸ್ತಾ ಇರ್ತವೆ, ಅದನ್ನ ನಿಭಾಯಿಸಲಿಕ್ಕೆ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಕೃಷಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈಗ ನಿಮ್ದು ಕಾಫಿ ತೋಟ ಇದೆ, ಮತ್ತೆ ಬೇರೆಯವರು ಭತ್ತ ಬೆಳ್ಕೊಂತಾರೆ. ಕಾಫಿ ಭತ್ತ ಪೇಪರ್ ಎಲ್ಲಕ್ಕಿಂತ ಬೆನಿಫಿಟ್ ಇರೋದೆ ಈಗ ಅಲ್ಲಿ ಸರ್. ಯಾಕೆ ಅಂತ ಹೇಳಿದ್ರೆ ಕಾಫಿ ಪೇಪರ್ ಅಲ್ಲಿ ಇದೆ, ಬಟ್ ವರ್ಷಕ್ಕೆ ಒಂದು ಆದಾಯ. ಹೌದು, ಇದು ವರ್ಷದಲ್ಲಿ ಮೂರು ಬೆಳೆ ತೆಗಿಬಹುದು, ಬಟ್ ಇದ್ರಲ್ಲೂ ನಮ್ ಸ್ಟಾಫ್ ಚೆನ್ನಾಗಿರ್ಬೇಕು. ಅದೇ ನಿಜ, ಎಲ್ಲರಿಗೂ ದುಡ್ಡು ಸಿಗುತ್ತೆ, ಎಲ್ಲರೂ ಇದ್ರಲ್ಲಿ ಯಶಸ್ವಿ ಆಗ್ತಾರ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರ ಸ್ಟಾಫ್ ಚೆನ್ನಾಗಿರ್ಬೇಕು ಸರ್. ಈಗ ನೋಡಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು 200-250 ಮರಿ ಊಟಾಕಿದೀವಿ. ಅವಾಗ ಮಣಿ ಡಾಕ್ಟರ್ ಅಂತ ಹೇಳಿ ನಮ್ಗೆ ಮೆಡಿಸನ್ ಬರ್ತಾ ಇದ್ರು. ನಾನು ಅವಾಗ 5-10 ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದ್ರು, ಯಾರಿಗೂ ಕಂಡಿಡಿಯಕ್ಕಾಗ್ಲಿಲ್ಲ ಸಮಸ್ಯೆ ಅಂತಾನೆ ಕಂಡಿಡಿಯಕ್ಕಾಗ್ಲಿಲ್ಲ. ಬಟ್ ನಾವೇ ರೆಡಿ ಮಾಡ್ಕೊಂಡ್ವಿ ಅದನ್ನ, ನಾವೇ ಒಂದೊಂದು ಮೆಥಡ್ ಕಂಡಿಡ್ಕೊಂಡು ನಾವೇ ರೂಪಿಸ್ಕೊಂಡ್ ಬಂದಾಗ ನನಗೆ ಸಕ್ಸಸ್ ಆಗಿದ್ದು 60 ಮರಿಲಿ. ನೋಡಿ ನೋಡಿ, ಅದೇ ದೂರದವರು ಬಂದು ಬಗೆಹರಿಸಬೇಕು ಅಥವಾ ಬಗೆಹರಿಸ್ತಾರೆ ಅನ್ನೋದಕ್ಕಿಂತ ನಿಮ್ಮಲ್ಲೇ ಗೊತ್ತಾಗ್ತದೆ, ಅದನ್ನಲ್ಲೇ ನಾವೇ ಅದಕ್ಕೆ ಜಾಸ್ತಿ ಒತ್ತು ಕೊಟ್ರೆ ಅಲ್ವಾ ರಿಕವರ್ ನಾವೇ ಮಾಡ್ಕೋಬಹುದು ಸರ್. ಸಾಧಾರಣ ಒಂದು ಜ್ವರ ಬಂದ್ರು ನಾವೇ ಇಂಜೆಕ್ಷನ್ ಮಾಡಬಹುದು. ನಿಜ ನಿಜ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾನು ಕ್ರೋಸಿನ್ ಟ್ಯಾಬ್ಲೆಟ್ ಕೊಟ್ಬಿಡ್ತಾ ಇದ್ದೆ ಮರಿಗಳಿಗೆಲ್ಲ ಜ್ವರ ಬಂದ್ರೆ, ಕ್ರೋಸಿನ್ ಟ್ಯಾಬ್ಲೆಟ್ ನ ಪೌಡರ್ ಮಾಡಿ ಅದನ್ನ ಸಿರಂಜ್ ಮುಖಾಂತರ ಆದ್ರೂ ಕೊಡ್ಬಹುದು, ಇಲ್ಲ ಅಂತ ಹೇಳಿದ್ರೆ ಅನ್ನದು ಇಲ್ಲ ಕೊಡ್ಬಹುದು, ಬಾಯಿಗೆ ಕೊಡೋದಾದ್ರೆ ಡೈರೆಕ್ಟ್ ಆತರ ಎಲ್ಲ ಮಾಡ್ಕೋಬಹುದು. ಅನ್ವಲ್ಲ ಆದ್ರೆ ಅವ್ರವ್ರಿಗೆ ಅನುಭವ ಬರುತ್ತೆ. ಅದು ನಿಜ ನಿಜ, ಎಷ್ಟು ಹೇಳಿಕೊಟ್ಟು ಕಲಿಸಕ್ಕಾಗಲ್ಲ, ನಮ್ ನಮ್ಮಲ್ಲೇ ಬರ್ಬೇಕು. ತೊಡಗಿಸಿಕೊಂಡಂತೆ ಅದ್ರ ಅನುಭವ ಚೆನ್ನಾಗಿ ಆಗ್ತಾ ಬರುತ್ತೆ, ಅನುಭವಗಳು ಜಾಸ್ತಿ ಆಗ್ತಾವ. ಹೌದು ಹೌದು, ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ನಮಸ್ತೆ. ಕೇಳುಗರೆ, ಇದುವರೆಗೆ ಹಂದಿ ಸಾಕಾಣಿಕೆಯಲ್ಲಿ ಹೇಗೆ ಸುಚಿತ್ರ ಅವರು ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಆಲಿಸಿಕೊಂಡ್ರಿ. ವಿರಾಜಪೇಟೆ ತಾಲೂಕು ಕಣ್ಣಂಗಾಲ ಗ್ರಾಮದವರು. ಕೊಡಗಿನಲ್ಲಿ ಹಂದಿ ಸಾಕಾಣಿಕೆ ಜನಪ್ರಿಯವಾದ ಕಸಬಾಗಿದೆ. ಅನೇಕರು ಹಂದಿ ಮಾಂಸವನ್ನ ಇಷ್ಟಪಟ್ಟು ಸೇವನೆ ಮಾಡುವ ಹಿನ್ನೆಲೆಯಲ್ಲಿ ಹಂದಿ ಸಾಕಾಣಿಕೆ ಅನೇಕ ಕೃಷಿಕರ ಅವಿಭಾಜ್ಯ ಅಂಗವಾಗಿದೆ. ಹಂದಿ ಸಾಕಾಣಿಕೆಯಲ್ಲಿ ಎಚ್ಚರಿಕೆಯೂ ಬೇಕು. ನಿಮ್ ನಿಮ್ಮ ಇತಿಮಿತಿಗಳನ್ನ ಗಮನಿಸಿಕೊಂಡು ಹಂದಿಗಳ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಉಪಯುಕ್ತವೆ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ.

ಸುದ್ದಿ ಜಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗದ ಕಡೆಯಿಂದ ಇಂದು ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಮಂಡಳಿ 67ನೇ ವನ್ಯಜೀವಿ ಸಪ್ತಾಹ ಆಚರಣೆ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ ಭಾಗವಹಿಸಿ ಮಾತಾಡಿ, ಭೂಮಿಲಿ ಬದುಕುವ ಪ್ರತಿಯೊಂದು ಪ್ರಾಣಿ ಹಕ್ಕಿಗ ಸರಿಯಾಗಿ ಬದುಕಿಗೆ ಪರಿಸರ ವನ್ಯ ಸಂಪನ್ಮೂಲ ಹಂಗೆ ಜಲಮೂಲಗಳ ರಕ್ಷಣೆ ಮಾಡೋಕ್ಕೂ ಕೊರೋನಾದ ಕಷ್ಟಕಾಲದಲ್ಲಿ ಆಮ್ಲಜನಕ ಸಿಕ್ಕದೇ ಇರ್ಕನ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಆದ್ದರಿಂದ ಪ್ರಕೃತಿ ವಿಕೋಪಗಳಿಗೆ ಅವಕಾಶ ಕೊಡದೆ ತಮ್ಮ ತಮ್ಮ ಮಿತಿನ ಅರ್ಥ ಮಾಡಿಕೊಂಡು ಎಲ್ಲವೂ ಬದುಕೋಕ್ಕೂ, ವನ್ಯಜೀವಿ ಸಂರಕ್ಷಣೆಗೆ ಅರಣ್ಯ ಇಲಾಖೆನೊಟ್ಟಿಗೆ ಎಲ್ಲವೂ ಕೈಜೋಡಿಸೋಕ್ಕೂ, ನಾವೆಲ್ಲವೂ ಕಾಡು ನಾಡಿನ ರಕ್ಷಣೆ ಮಾಡಿಕೆ ಕಷ್ಟಪಡೋಕ್ಕೂ, ಜಿಲ್ಲೆ ಸಮೃದ್ಧಿಯಾದ ಹಸಿರು ಪರಿಸರದಿಂದ ಕೂಡಿಟ್ಟು ಇದರ ನೋಡುಲಿ ಬದುಕುವ ಭಾಗ್ಯ ನಮಗೆ ಸಿಕ್ಕಿಟ್ಟು ಅದರಿಂದ ಪರಿಸರನ ಹಂಗೆ ಉಳಿಸಿ ಬೆಳೆಸುವುದು ನಮ್ಮ ಎಲ್ಲರ ಜವಾಬ್ದಾರಿ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಮಡಿಕೇರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಟಿ ಪೂವಯ್ಯವು ಸೇರಿದಂಗೆ ಮುಖ್ಯ ಪಟ್ಟವು ಕೂಡಿಯಾಡಿದ್ದು. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಕಡೆಯಿಂದ ನಾಳೆ ಬೆಳಿಗ್ಗೆ 10:30 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಏರ್ಪಾಡಾಟು. ಕರೆಂಟ್ ಹಂಚೋ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರುವುದರಿಂದ 9:00 ಬೆಳಿಗ್ಗೆ 9:30 ಸಾಯಂಕಾಲ 4:00 ಮುಟ ಹಾರಂಗಿ, ಕಾಜೂರು, ಅಬ್ಬರುಕಟ್ಟೆ, ಅಂಕನಹಳ್ಳಿ, ಸೀಗೆಹುಸುರು, ಮರೂರು, ಕ್ಯಾತನಹಳ್ಳಿ, ಕೊಡ್ಲಿಪೇಟೆ, ಅವರೆದಾಳು, ಬ್ಯಾಡಗೊಟ್ಟ, ಇಂಡಸ್ಟ್ರಿಯಲ್ ಏರಿಯಾ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಕಾಲೇಜು ರಸ್ತೆ. ಹಂಗೆ 11:00 ಬೆಳಿಗ್ಗೆ 9:30 ಸಾಯಂಕಾಲ 4:00 ಮುಟ ಮೂರ್ನಾಡು, ಕಿಗ್ಗಾಲು, ಬೇಗೂರು, ನಡಿಕೇರಿ, ತೆರಾಲು, ಪರಕಟಕೇರಿ, ಬಾಡಗರಕೇರಿ, ಗುಹ್ಯ, ಕಾಕೋಟುಪರಂಬು, ಬೇತ್ರಿ, ಮೈತಾಡಿ, ಗುಡ್ಡೆಹುಸುರು, ಬಸವನಹಳ್ಳಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುದಿಲ್ಲತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡು. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11:00 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 6 ಜನರಿಗೆ ಪತ್ತೆಯಾಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 1, ಸೋಮವಾರಪೇಟೆ ತಾಲೂಕಲ್ಲಿ 3, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 2 ಸೇರಿದಂಗೆ ಒಟ್ಟು 6 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 35,080 ಜನರಿಗೆ ಕಾಯಿಲೆ ಬಂದುಟ್ಟು. 24 ಗಂಟೆಯಲ್ಲಿ 52 ಜನ ಗುಣಗಳು. ಇಂದಿನವರೆಗೆ 34,360 ಜನ ಕಾಯಿಲೆ ತಾಗಿ ಬಚ್ಚಾವಾಗಳು. 294 ಸಕ್ರಿಯ ಪ್ರಕರಣಗಾವುಟ್ಟು. 24 ಗಂಟೆಯಲ್ಲಿ ಯಾವುದೇ ಸಾವಿನ ಪ್ರಕರಣಗ ವರದಿಯಾತ್ಲೆ. ಇಂದಿನವರೆಗೆ 426 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 39 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.18 ಆವುಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಹೆಸರು ಪಡೆದ ಮಡಿಕೇರಿ ದಸರಾದ 4 ಶಕ್ತಿ ದೇವತೆಗಾದ ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ, ದಂಡಿನ ಮಾರಿಯಮ್ಮ, ಕೋಟೆ ಮಾರಿಯಮ್ಮ, ಹಂಗೆ ಕಂಚಿ ಕಾಮಾಕ್ಷಿ ದೇವಸ್ಥಾನದ ಕರಗಗಳಿಗೆ ನಿನ್ನೆ ಮಡಿಕೇರಿನ ಪಂಪಿನ ಕೆರೆಯಲ್ಲಿ ಸಾಂಪ್ರದಾಯಿಕ ಆಗಿ ಪೂಜೆ ಮಾಡಿ ಚಾಲನೆ ಕೊಟ್ಟಳು. ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟಂಗೆ ಭಾಗಮಂಡಲಲ್ಲಿ ಶಾಸಕ ಕೊಂಬಾರನ ಜಿ ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು. ಸಭೆಯಲ್ಲಿ ಶಾಸಕರು ಮಾತಾಡಿ, ನಾಡಿನ ಜೀವ ನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲ ತಲಕಾವೇರಿನ ಪವಿತ್ರ ತೀರ್ಥ ಕುಂಡಿಕೆಯಲ್ಲಿ ಇದೇ 17 ಮಧ್ಯಾಹ್ನ 1:11 ಪವಿತ್ರ ತೀರ್ಥೋದ್ಭವ ಆದೆ. ಇದಕ್ಕೆ ಎಲ್ಲವೂ ಸರಿಯಾಗಿ ಸಹಕಾರ ಕೊಡೋಕು, ಆ ದಿನ ಭಕ್ತರಿಗೆ ಬಾಕಿ ಅವಕಾಶ ಉಂಟು. ಕೊರೋನಾ ನಿಯಮಗಳನ್ನ ಎಲ್ಲವೂ ಪಾಲನೆ ಮಾಡೋಕು, ತಲಕಾವೇರಿನ ಕುಂಡಿಕೆಯಲ್ಲಿ ಮೀಯಕ್ಕೆ ಅವಕಾಶ ಇಲ್ಲೇ. ಸ್ವಯಂ ಸೇವಕರು ತೀರ್ಥನ ಹಂಚಿವೆ. ಪೊಲೀಸ್ ಇಲಾಖೆನ ಅಧಿಕಾರಿಗ ತುಂಬಾ ಎಚ್ಚರ ತಗೊಂಡು ಸರಿಯಾಗಿ ಕೆಲಸ ಮಾಡೋಕು. ಕಾಟಕೇರಿ ಹತ್ರ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡೋಕು. ತಲಕಾವೇರಿಯಿಂದ ಭಾಗಮಂಡಲದ ಕಡೆಗೆ ಪಾಂಡಿ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಕ್ರಮ ತಗೊಳಕು. ರಜದಿನಾಗ ಸೇರಿದಂಗೆ ವಾರಾಂತ್ಯಲಿ ಭಾಗಮಂಡಲಕ್ಕೆ ಜಾಸ್ತಿ ಪೊಲೀಸ್ನವರ ನೇಮಕ ಮಾಡೋಕು. ಲೋಕೋಪಯೋಗಿ ಇಲಾಖೆನ ಇಂಜಿನಿಯರ್ಗ ದಾರಿ ಕರೆಯಲಿ. ಬೆಳೆದಿರುವ ಕಾಡುಗಳ ಕಡಿದು ಮಾನಾರ ಮಾಡಿ ಅಪಾಯಲಿರುವ ಮರದ ಕೊಂಬೆಗಳ ಕಡೆಯಕು. ಪಂಚಾಯತ್ ರಾಜ್ ಇಲಾಖೆನ ಇಂಜಿನಿಯರ್ಗ ಕುಡಿಯುವ ನೀರು, ಶೌಚಾಲಯ ಸೇರಿದಂಗೆ ಮಾನಾರಕ್ಕೆ ಜಾಸ್ತಿ ನಿಗಾ ಕೊಡಕುತ್ತ ಸೂಚನೆ ಕೊಟ್ಟಳು. ಸಭೆಯಲ್ಲಿ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಸಂಘ ಸಂಸ್ಥೆಯು ಮುಖ್ಯಪಟ್ಟವು ಹಾಜರಿದ್ದು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಂಗಳೂರು ವಲಯದ ಕಡೆಯಿಂದ 16 ಕೊಡಗು ಜಿಲ್ಲಾ ಕ್ರಿಕೆಟ್ ತಂಡಕ್ಕೆ ಆಟಗಾರರ ಆಯ್ಕೆ ಶಿಬಿರ. ಇದೇ ತಿಂಗಳ 12 ಬೆಳಿಗ್ಗೆ 8:00 ಮಡಿಕೇರಿನ ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದಲ್ಲಿ ನಡೆದಿದೆ. ಕೊಡಗು ಪ್ರೆಸ್ ಕ್ಲಬ್ನ ಕಡೆಯಿಂದ ದಸರಾ ಹಬ್ಬದ ಪ್ರಯುಕ್ತ ಇದೇ ತಿಂಗಳ 10 ಮಡಿಕೇರಿನ ಪತ್ರಿಕಾಭವನದಲ್ಲಿ ಪತ್ರಕರ್ತರಿಗೆ ಒಳಾಂಗಣ ಆಟೋಟ ಏರ್ಪಾಡಾಟು. ಇಂದು ಮಡಿಕೇರಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕಿನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ ಸಂಪಾಜೆ, ಭಾಗಮಂಡಲ ಹೋಬಳಿನ ಪೆರಾಜೆ, ಹಾಕತ್ತೂರು, ಚೆಂಬು, ಮದೆ, ಕೊಳಗದಾಳು, ಬೆಟ್ಟತೂರು, ಕೋರಂಗಾಲ, ಕಗ್ಗೋಡ್ಲು, ಬೆಂಗೂರು, ಕಾರುಗುಂದ, ತಾವೂರು ಸೇರಿದಂಗೆ ಸುಮಾರು ಗ್ರಾಮಗಳ ಅರ್ಹರಿಗೆ ಸಾಗುವಳಿ ಚೀಟಿನ ಶಾಸಕ ಕೊಂಬಾರ್ನಜಿ ಬೋಪಯ್ಯವು ಹಂಚಿದ. ಅಲ್ಲಿಂದ ಶಾಸಕರು ಮಾತಾಡಿ, ಸುಮಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬರ್ತಿರುವ ಕುಟುಂಬಗಳಿಗೆ

மாயமுடி காரளான ஐச்சிட்டிர பௌத்தி முத்தப்ப இடமும் முத்து முத்தண்ண இந்து மரணப்பட்டது. 95 வயதுர ஐச்சிட்டிர முத்தண்ண முத்து ஐண்ட ஆக்கிரிக்காரியா நாளை மஜந்திர வழியா மாயமுடியில் உள்ள ஐண்டு சொந்தமன் நிலநடப்பா அந்த வக்ககர அரிச்சிட்டது.